ಒಂದೇ ದೈವವು, ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು. ಬಲ್ಲಿದನೆಂಬ ಆ ಭೇದ ದೇವರಿಗಿಲ್ಲ, ಗಾಳಿ ಬೆಳಕು ನೀರು ನಮಗಾಗಿ ನೀಡಿದನಲ್ಲ. ಜಡತೆಯಲ್ಲಿ ಗೋಣ ಕನ್ನಡ ತನ ಬಿಡನೆಂಬ ಛಲವಿರಲಿ ಮನದಲ್ಲಿ,